ದೇಹಾಭಿಮಾನಿ ಗಲಿಲೆ ವಿಜ್ಞಾತೆ ಪರಮಾತ್ಮನಿ ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರ ಸಮಾನಯಃ. ಆಗಿದೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಶೀಯದೇ ಯಾಸ್ಯ ಕರ್ಮಾಣಿ ತಸ್ಮಿನ್ ದುಷ್ಟೇ ಪರಾವರೇ. ಓಕೆ ಓಕೆ. ತಸ್ಮಿನ್ ಪರಾವರೇ ದೃಷ್ಟಿ, ಪರ ಮತ್ತು ಅವರವಾದಂತಹ ಆ ತತ್ವವನ್ನು ದೃಷ್ಟಿ ಸ್ಪಷ್ಟ ಮಾಡಿಕೊಂಡ ನಂತರ ಇವನ ಕರ್ಮಗಳು ಕತ್ತರಿಸಿ ಹೋಗುತ್ತವೆ, ಸಂಶಯಗಳು ನಾಶವಾಗುತ್ತವೆ, ಹೃದಯ ಗ್ರಂಥಿಯು ಛಿದ್ರ ಛಿದ್ರವಾಗಿ ಹೋಗುತ್ತದೆ. ವಿದ್ಯತೆ ಯಾವಾಗ ತಸ್ಮಿನ್ ಪರಾವರೇ ದೃಷ್ಟಿ, ಆ ಪರ ಮತ್ತು ಅವರವಾದದ್ದನ್ನು ಸ್ಪಷ್ಟ ಮಾಡ್ಕೋಬೇಕು. ಅವರ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಅಂತ ನಾವೇನು ಪ್ರಯೋಗ ಮಾಡ್ತೀವಿ, ಅವರ ಅಂದ್ರೆ ಅಪರ ಬ್ರಹ್ಮ ಅಂತ ಅರ್ಥ. ಪರ ಅಂದ್ರೆ ಪರಬ್ರಹ್ಮ ಅಂತ ಅರ್ಥ. ಅಪರ ಬ್ರಹ್ಮ ಪರಬ್ರಹ್ಮ, ಅಪರ ಬ್ರಹ್ಮ ಸೃಷ್ಟಿಯಿಂದಾಗಿ ಅವನಿಗೆ ಅಪರ ಬ್ರಹ್ಮ ಅಂತ ಕರೆಯುವುದು ಅಷ್ಟೇ ವಿನಃ ಬ್ರಹ್ಮ ಮೇಲಿನ ಮೇಲ್ಮಟ್ಟದ ಬ್ರಹ್ಮ ಕೆಳಮಟ್ಟದ ಬ್ರಹ್ಮ. ಹೇಗೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳ ಭಾವದಿಂದ ಇವನನ್ನು ಆತ್ಮನನ್ನು ಜೀವಾತ್ಮ ಅಂತ ಕರಿತೀವೋ ಹಾಗೆ ಜೀವಾತ್ಮ ಪರಮಾತ್ಮ ಅಂತ ಇಬ್ಬರಲ್ಲಿದ್ದಾರೆ, ಇಳಿದು ಒಬ್ಬನೇ ಆತ್ಮ ತಾನೇ. ಆದ್ರೆ ಮತ್ತೆ ಅಂತೀವಿ ಜೀವಾತ್ಮ ಅಂತೀವಿ, ದುಃಖಿ ಆತ್ಮ ಅಂತೀವಿ, ಪಾಪಾತ್ಮ ಅಂತೀವಿ. ಬ್ರಹ್ಮಕುಮಾರಿಯವ್ರ ಪ್ರಕಾರ ಎಲ್ಲ ರೀತಿ ಚೇಳಾತ್ಮ, ಹಾಮಾತ್ಮ, ದುರಾತ್ಮ, ಮಹಾತ್ಮ. ಅಲ್ಲಿ ಇದ್ದೀನಿ ಸ್ವಲ್ಪ ದಿವಸ ಯೋಗೀಶ. ಹಾಂ ಹಾಂ ಹಾಂ ಹಾಂ ಹಾಂ ಫಿಲಾಸಫಿನೇ ಇಲ್ಲ, ಎಲ್ಲ ಬಲಿಗೆರೆ ಮೊಳ ಹಾಕ್ತಾರಲ್ಲ, ಫಿಲಾಸಫಿನೇ ಇಲ್ಲ ಅವ್ರ ಹತ್ರಿಗೆ, ಏನು ಫಿಲಾಸಫಿ ಇಲ್ಲ. ಪರಮಪಿತ ಯಾವುದೋ ಶಬ್ದ ಎಲ್ಲಿ ನನಗೆ ಇನ್ನೂ ಡೌಟ್ ಬರ್ತಾ ಇದೆ. ಅವರು ಕೊಡುವ ಊಟದಲ್ಲಿ ಅವರ ತೀರ್ಥ ಪ್ರಸಾದ ಸಿಸ್ಟಮ್ ಅದನ್ನು ಇದೆ ಗೊತ್ತಿಲ್ಲ ನಮಗೆ, ಇದೇನು ಹಾ ಆ ತೀರ್ಥ ಪ್ರಸಾದದಲ್ಲಿ ಎನ್ಕ್ವೈರಿ ನಡೀಬೇಕು, ಸಿಬಿಐ ಜಾಚೆ ನಡೀಬೇಕು ಅದರಲ್ಲ. ಯಾಕೆಂದ್ರೆ ಈ ನಮ್ಮ ಮೆದುಳಿನಲ್ಲಿ ಒಂದೊಂದು ಕಂಡೀಷನ್ಗೂ ಒಂದೊಂದು ಇಲ್ಲಿ ಗ್ರಂಥಿ, ದುಃಖ ಸುಖ ಸಿಟ್ಟು ರಾಗ ದ್ವೇಷ ಅಸೂಯೆ ಚಾಡಿಕೋರ್ತನ ದ್ವೇಷ ಬಂಧುಗಳ ಅಟ್ಯಾಚ್ಮೆಂಟು ಫ್ರೆಂಡ್ ಅಟ್ಯಾಚ್ಮೆಂಟು ಎಷ್ಟು ತರಹದ ನಮ್ಮ ಮೂಮೆಂಟ್ ಇವೆ ಅಷ್ಟು ತರಹದ ಗ್ರಂಥಿಗಳು ಇವೆ, ಅಷ್ಟು ತರಹದ ಗ್ರಂಥಿಗಳಿಗೆ ಅಷ್ಟು ತರಹದ ಮೆಡಿಸಿನ್ಸ್. ಅದು ಗ್ರಂಥಿ ಕೆಪಾಸಿಟಿ ಕಡಿಮೆ ಆಗಿತ್ತಂದ್ರೆ ಮೆಡಿಸಿನ್ ಕೊಟ್ಟು ಜಾಸ್ತಿ ಮಾಡಲಿ ಬರ್ತದೆ, ಜಾಸ್ತಿ ಆಗಿತ್ತಂತಂದ್ರೆ ಅದನ್ನು ಹೈಪರಿಟಿ ಕಡಿಮೆ ಮಾಡಲಿ ಬರ್ತದೆ. ಏನೋ ಪರ್ಟಿಕ್ಯುಲರ್ ಮೆಡಿಕಲ್ ಟರ್ಮ್ ಇದೆ, ಅದಕ್ಕೆ ಕೆಮಿಕಲ್ ಟರ್ಮ್ ಇದೆ, ಅದು ಇದ್ದರಿಂದಾಗಿ ತೀರ್ಥ ಪ್ರಸಾದ ಊಟ ಬಾಳೆಹಣ್ಣು ಇಂಥದ್ರೊಳಗೆ ಮೂಲಕವಾಗಿ ಏನಾದರೂ ನಮ್ಮ ಒಳಗೆ ಹೋಗುವಂಗೆ ಒಂದು ವ್ಯವಸ್ಥೆ ಮಾಡಿದ್ವಿ ಅಂತಂದರೆ ನನ್ನ ಮನೆ ಹೋಗಿಬಿಡ್ತದೆ, ನನ್ನ ಹೆಂಡತಿ ಮಕ್ಕಳು ಹೋಗಿಬಿಡ್ತದೆ, ನನ್ನ ಪ್ರಾಪರ್ಟಿ ಹೋಗಿಬಿಡ್ತದೆ. ಅವನ್ ಎರಡು ಮಾತು ಸಾಕು ಆವಾಗ ಆ ಸಮಯದಲ್ಲಿ. ಏನು ನೋಡು ಎಷ್ಟು ಶಾಂತದ ಜೀವನ ಇದೆ, ಏನು ಮಾಡ್ತಿ ಮನೆಗೆ ಹೋಗಿ ಮಕ್ಕಳು ಸಿಗಬಾರ್ದು, ಏನು ಮಕ್ಕಳು ಸಿಗಬಾರ್ದು, ಏನಾಗಬೇಕಾಗಿರೋದು. ಇಂಥ ಶಾಂತಿ ಸಮಾಧಾನ ಕೊಟ್ಟಂಥ ಈ ಆಶ್ರಮಸ್ಥಳದ ಬಂದುಬಿಟ್ರೆ ಇನ್ನೊಂದು 10-20 ಮಂದಿ ನಿಮ್ಮಂಗೆ ಅಲ್ಲಿ ಸುಧಾರಣೆ ಆಗ್ತಾರೆ, ಶಾಂತಿ ಪಡೀತಾರೆ. ಓಂ ಶಾಂತಿ. ನಾನು ಇವೆಲ್ಲ ಸೈಲೆಂಟಾಗಿ ಮನನ ಮಾಡಿರ್ತೀನಿ, ಜನಕಮ್ಮ ಯಾಕೆ ಹಿಂಗೆ ಘಟನೆ ನಡೀತಾವ, ಯಾಕೆ ಅವ್ರು ಹಿಂಗೆ ಪ್ರಾಪರ್ಟಿ ಬರೆದು ಕೊಡ್ತಾರೆ, ಆ ಮನನದೊಳಗೆ ನನಗೆ ಇವೆಲ್ಲ ರಿಯಲೈಸೇಷನ್ ಆಗ್ತಾವ, ಹಿಂಗಿರ್ಬೋದು. ಇದು ಇವ್ರು ಮಾಡ್ತಾರೆ ನೋಡು, ನಿಮ್ಮ ಕ್ರಿಶ್ಚಿಯನ್ಸ್, ನಿಮ್ಮ ಕ್ರಿಶ್ಚಿಯನ್ಸ್ ತಂಡಗಳಿಗೆಲ್ಲ ಹೋಗ್ತಾರೆ, ಆಮೇಲೆ ಭಾರಿ ಮಂಡಿ ನೋವು, ಅದು ಏನಂತಿರೋದಕ್ಕೆ ಎಂಥ ಡ್ರಗ್ ಅಂತಾರದು, ಸ್ಪೋರ್ಟ್ಸ್ನೊಳಗೆ ಗಾಯ ಆದ್ಕೊಳ್ಳಿ ಅಥವಾ ಸ್ಪೋರ್ಟ್ಸ್ನೊಳಗೆ ಹೆವಿ ಪೇನ್ ಆದ್ಕೊಳ್ಳಿ, ಮೈ ಕೈ ನೋವು ಹಾಕ್ಕೊಂಡು ಏನೋ ಕೊಡ್ತಾರೆ, ಅವನ ತಾಸನ್ನ ರೆಡಿ ಆಗ್ಬಿಟ್ಟು ಸ್ಟಿರಾಯ್ಡ್ಸ್, ಸ್ಟಿರಾಯ್ಡ್ ಪೌಡರ್, ಸ್ಟಿರಾಯ್ಡ್ ಪೌಡರ್, ಸ್ಟಿರಾಯ್ಡ್ ಪೌಡರನ್ನು ನೀರೊಳಗೆ ಮಿಕ್ಸ್ ಮಾಡಿ ಮೇರಿ ತೀರ್ಥ ಅಂತ ಕೊಡ್ತಾರೆ, ಇದು ಜೀಸಸ್ ತೀರ್ಥ ಮೇರುತ್ತಿರ್ತ ಅಂತೋಂಡ ತಕ್ಷಣ ನೋವು ನೋಡು ಎಷ್ಟು ಪವರ್ಫುಲ್ ಇದನ್ನು ಅವ ನಿಮ್ಗೆ ಗೊತ್ತಾಗೋದಿಲ್ಲ, ಇದ ಇನ್ನು 10 ವರ್ಷ ನಂತರ ವಿಷ ಆಗ್ತಾ ನಿಮ್ಗೆ ಗೊತ್ತಾಗೋದು, ಇದೇ ಸ್ಟಿರಾಯ್ಡ್ ಇವತ್ತು ಬರೇ ಒಂದು ಸಣ್ಣ ತೀರ್ಥ ಸಂಪುಟ ಅಂತ ಬಂದಂಥ ಸ್ಟಿರಾಯ್ಡ್ ಇವತ್ತು, ಅದು ನಾಳೆ 10 ವರ್ಷಕ್ಕೆ ದೊಡ್ಡ ವಿಷ ಆಗಿಬಿಟ್ಟು ಸಿಕ್ಕಾಬರದೇ ಅವನ್ನಿತ್ತು, ಏನೇನು ವಿಕಾರಗಳು. ಹಾಗೆ ಇವರೆಲ್ಲ ಈ ಪ್ರಕಾರ ಅಂತ ಫಾಲೋ ಮಾಡೋದು ನೋಡಿದರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬುದ್ಧಿಗೆ, ಮಿದುಳಿಗೆ, ಆ ಗ್ರಂಥಿಗಳಿಗೆ ಡೈರೆಕ್ಟಾಗಿ ಅವನ ಕೆಪಾಸಿಟಿ ಕಳ್ಕೊಂಡ್ಬಿಡ್ತದೆ, ಕಳ್ಕೊಳ್ಳಿಕ್ಕೂ ಕೊಡ್ಲಿಕ್ಕೆ ಬರ್ತದೆ, ಉಂಟು ಮಾಡಲಿಕ್ಕೂ ಕೊಡ್ಲಿಕ್ಕೆ ಬರ್ತದೆ. ಎಂತವ್ರು ರೀ, ನನ್ನದು ಒಂದು 10 ವರ್ಷ ಅಭ್ಯಾಸ ಮಾಡಿದ್ರು, ಅವ್ರ ಹೆಸರೇನು ನಂಜಣ್ಣವರ್ ಅಂತ, ಹುಬ್ಬಳ್ಳಿಯಲ್ಲಿ ನಂಜಣ್ಣವರ್ ಅಂತ ಹೇಳಿ ತೋರಿಸ್ತೇನೆ ಅವ್ರು ಮನೆ ನಿಮ್ಗೆ ದಣ್ಣ ನಂಜಣ್ಣವರ್ ಅಂತೇಳಿ ಹುಬ್ಬಳ್ಳಿಯೊಳಗೆ ರಿಟೈರ್ಡ್ ಹೈವೇ ಸೂಪರಿಂಟೆಂಡೆಂಟ್, 10 ವರ್ಷ ನಂತರ ಅಭ್ಯಾಸ ಮಾಡಿ. ಅವರ ಫ್ರೆಂಡ್ ಅವರು ಬರ್ತಿದ್ರು ಅಭ್ಯಾಸಕ್ಕೆ, ದಂಡವತಿ ಅಂತೇಳಿ ಲಿಂಗಾಯತ್ಸ್ ಅಲ್ಲ, ಅವರು ಅವರಿಬ್ಬರು ಬರ್ತಿದ್ರು, 10 ವರ್ಷ ಕಂಡಿಡಿದು ಉಪನಿಷತ್ತೆಲ್ಲ ಕಲ್ತ್ಕೊಂಡ್ರು. ಆಮೇಲೆ ಒಂದು ಸಾಯಂಕಾಲ ಅಂತ ಬಂದ್ಬಿಟ್ಟು ಸ್ವಾಮೀಜಿ ಆಶೀರ್ವಾದ ಮಾಡಿ ನಾವು ಸ್ವಲ್ಪ ಮೌಂಟ್ ಅಬ್ಬಕ್ಕೆ ಹೋಗ್ಬರ್ತೀವಿ, ಮೌಂಟ್ ಅಬ್ಬಕ್ಕೆ ಹೋಗ್ಬರ್ತೀವಿ ಯಾಕೆ ಅಂತ ಕೇಳ, ಏನಿಷ್ಟು ಮಾತಾಡ್ತಾ ಅದ್ರ ಬಗ್ಗೆ, ಏನು ಅದನ್ನು ನೋಡಿದ್ರೆ ನೋಡ್ತೇವೆ ನಾವು, ನೀವು ಕೊಟ್ಟದ್ದೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ, ಅದೇನು ಇನ್ನೇನು ಆಗೋದಿಲ್ಲ, ಅದು ಗಟ್ಟಿಯಾಗಿಬಿಟ್ಟದು. ಶಿವರಾಮ್ ಶೆಟ್ಟರನ್ನು ಕರ್ಕೊಂಡು ಹೋಗ ಮಾಡಿದ್ವಿ, ಅವರು ಬರಲಿಕ್ಕೆ ತಯಾರಿಲ್ಲ, ನಾವಿಬ್ರು ಹೋಗ್ಬಾರ್ದು ಆಶೀರ್ವಾದ ಆಯಿತು, ಹೋಗಿ ಬನ್ನಿ ಹುಷಾರಾಗಿ ಹೋಗಿ ಬಂದ ಮೇಲೆ ಮೊದಲನೇ ಇತ್ತು ನಾನು ಕ್ಲಾಸ್ ಹೋಗಿ ನಿಲ್ಲಿಸ್ಬಿಟ್ರಿ, ಎರಡನೇದ್ದು ಆರ್ ಸಂದೇಶ್ ಪತ್ರಿಕೆ ನೆನೆಸ್ಬಿಟ್ರಿ. ಅವ್ರ ಮಗ ಇಂಜಿನಿಯರ್ ಆಗ, ಅವನಿಗೆ ಏನಪ್ಪ ಅಪ್ಪ ಹಿಂಗೆ ಮಾಡಿದಾರೆ, ಇವರು ಬಂದೇ ಇಲ್ಲ, ಗೊತ್ತಿಲ್ಲರಿ, ಯಾವಾಗಲೂ ರೂಮ್ನಾಗ ಮೆಡಿಟೇಷನ್ ಕೂತಿರ್ತಾರ್ರಿ, ಮತ್ತು ನಾವು ಮತ್ತೆ ಇದಾಗ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತೀವಿ ಅಂದ. ಆಮೇಲೆ ನಿಧಾನಕ್ಕೆ ಮನೆ ಬರ್ತೊಬ್ರು, ಎಂಥ ಮನೆ ಅದು, ಎಂಥ ಮನೆ, ಎಂಥ ಮನೆ, ಎಂಥ ಮನೆ, ದೊಡ್ಡ ಮನೆ ಬರ್ಬೋದು. ಅವ್ರು ಹೆಂಗೆ ಮನೆ ಅದು ಸಾಂಜಿ ಏನಾಗಿದೆ, ನಿಮಗೆಲ್ಲ ಬರೆದಿದ್ರು ನಾವು ಸುಮ್ಮನೆ ಇರ್ತಿದ್ವಿ, ಏನು ನನಗೆ ಅಂತಿದ್ದಿಲ್ಲ, ಅದು ಯಾರು ಬ್ರಹ್ಮಕುಮಾರಿಗಳಿಗೆ ಹೊರದಾರಂತೆ, ಮುಂದೆ ನಮ್ದೇನಿಲ್ಲ, ನಾನು ಅಂದರೆ ಇದ್ರಿಗೆ ನಾವೇನು ಪ್ರವೇಶ ಆಗೋದಿಲ್ಲ, ನಾವು ಅವ್ರಿಗೆ ಹೋಗುವಾಗ ನಾವು ವಾರ್ನಿಂಗ್ ಕೊಟ್ಟು ಕಳಿಸಿದ್ದೆ. ಸೊ ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಏನು ತೋರಿಸ್ತಾವ ಅಂತಂದರೆ, ಅಲ್ಲೊಂದು ವ್ಯವಸ್ಥಿತವಾದಂತಹ ಏನೋ ಒಂದು ಪ್ರಯತ್ನ ಇದೆ, ವ್ಯವಸ್ಥಿತವಾದಂಥ ಒಂದು ಪ್ರಯತ್ನ. ಕುಂದುಗೋಳ, ಕುಂದುಗೋಳ ಎಂಥ ಸಣ್ಣ ಊರು ಗೊತ್ತೋ ಅದು, ಅದು ಹೆಸರಿಗೆ ತಾಲೂಕ, ಅದು ಊರು ಇಷ್ಟು ಕಗ್ಗ ಊರು, ಇಷ್ಟು ಸಣ್ಣ ಊರು ಅಂದರೆ ಭಾಳ ಸಣ್ಣ ಊರು, ಎರಡು ರಸ್ತೆ ಅವು ಅಷ್ಟೇ ಅದು. ಅವರು ಎರಡು ಬ್ರಹ್ಮಕುಮಾರಿ, ಆ ಕಡೆಗೊಂದು ಈ ಕಡೆಗೆ, ಅವ್ರು ಏನು ಬ್ರಹ್ಮಲಿಂಗ ಏನದು, ಅಲ್ಲಿ ಒಂದು, ಆಮೇಲೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಇವು ಎರಡು ಕಾನೂನಿಗೆ ಪವಿತ್ರವಾದ ಸ್ಥಳ. ಅಲ್ಲಿಂದ ಇಲ್ಲಿ ರಥ ಓಡಿಸ್ತಾರೆ, ಇಲ್ಲಿಂದ ಅಲ್ಲಿ ರಥ ಓಡಿಸ್ತಾರೆ. ಅದಕ್ಕೆ ಪ್ರತಿಸ್ಪರ್ಧಿಗಳಾಗಿ ಇವರು ಎರಡು ಆಶ್ರಮ ಶುರು ಮಾಡ್ತಾರೆ. ಇವ್ರ ಕೆಲಸ ಏನು ಇದು ಕೇಳ್ಕೊ ನೀನು, ಇದಕ್ಕೆ ಇವ್ರ ಕೆಲಸ ಏನಂತಂದ್ರೆ ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನು ನಾಶ ಮಾಡ್ತಾರೆ. ಓಂಕಾರ ಕಾಣಿಸ್ತದೆ, ಶಿವನ ಚಿತ್ರ ಕಾಣಿಸ್ತದೆ, ಬೇಕಾದ ಒಂದು ತೂಕ ಶಿವಲಿಂಗನೂ ಕಾಣಿಸ್ತದೆ, ಆದರೆ ಯಾವ ಉದ್ದೇಶ ಅಲ್ಲ. ಮೊದಲನೇದ್ದು ನಿಮ್ಮ ಕುಂಕುಮ ಲಾಂಛನ ತೆಗೆದು ಹಾಕಿ, ಎರಡನೇದ್ದು ಬಳೆ ತೆಗೆದು ಹಾಕಿ, ಮೂರನೇದ್ದು ಗಂಡ ಹೆಂಡತಿಗೆ ತಂಗಿ ಅಂತ ಕರಿಬೇಕು, ಹೆಂಡತಿ ಗಂಡನಿಗೆ ಅಣ್ಣ ಅಂತ ಕರಿಬೇಕು, ಮುಗಿದೋಗುತ್ತೆ. ಅಣ್ಣ ಕರಿದವ್ರಿಗೆ ಅಣ್ಣರ ಯಾರೋ ಬಂದಾರು ನೋಡ್ರಿ, ಮೊದಲನೇದ್ದು ರೀ ರೀ ಇಲ್ಲ ಇಲ್ಲರಿ ಅಣ್ಣಾರ, ನಿಮ್ಗೆ ಇದ್ಕೊಂಡು ಯಾರೋ ಬಂದಾರು ನೋಡ್ರಿ, ವ್ಯವಸ್ಥಿತವಾಗಿ. ಒಳಗಿನೂ ಇವನು ಫೈಟ್ ಮಾಡಿದ್ರು ಸ್ವಲ್ಪ, ಹೊರಗಿನ ಫೈಟ್ ಮಾಡಿದಷ್ಟು ಅಲ್ಲಿ ಇದಿಲ್ಲ, ಶತ್ರುಗಳು ಹೊರಗಿದ್ದವ್ರನ್ನ ಸತಿ ಪಡೆದ್ಬಿಡ್ಬಿಡ್ರು, ಒಳಗಿದ್ದವ್ರನ್ನ ಏನು ಮಾಡ್ತೀರಿ, ಏ ಏನು ಮಾಡಲಿಕ್ಕಾಗದು, ಹಂಗೆ ಬಿಟ್ಟುಬಿಟ್ಟು ಹಿಂಗೆ ಆಗಿದೆ ಹಣೆ ಬರ, ಇವತ್ತು ಗೋವರ್ಧನ್ ಬಂದಿದ್ರು, ನೀನು ಹುಡುಕಾಡ್ದೆ ನೀನು ಬರ್ತೀವಿ ಅಂತೇಳಿ ಬರಲಿಲ್ಲ, ಅಲ್ಲಿಗೆ ಗೋವರ್ಧನ್ ಬಂದಿದ್ರು, ಸೇವಾ ಭಾರತಿ ಗೋವರ್ಧನ ಬೇಟವರ ಇನ್ನೊಂದು ಹಾಂ ಬಂದಿದ್ರು, ಒಂದು ಗಂಟೆ ಎರಡು ಗಂಟೆ ಕೂತ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಭೇಟಿ ಆಗಬೇಕು, ನಿಮಗೆ ಮಾಡ್ಕೊಂಡು ಹೋದ್ರು. ಅವಾಗ ಹೇಳ್ತಿದ್ದೀವಿ ನಾವು, ಒಳಗಿನ ಶತ್ರುವನ್ನು ಫೈಟ್ ಮಾಡಿ ಮುಂಚೆ, ಹೊರಗಿನವ್ರನ್ನ ಬಡಿಲಿಕ್ಕೆ ಎಷ್ಟೊತ್ತು ಸಮಯ ಹಿಡಿಯೋದಿಲ್ಲ ನಮಗೆ, ಮೊದಲು ಒಳಗಿನವ್ರನ್ನ, ಇವ್ರನ್ನ ಬಡಿಲಿಕ್ಕೂ ಆಗೋದಿಲ್ಲ, ಬೈಲಿಕ್ಕೂ ಆಗೋದಿಲ್ಲ, ಬಿಡ್ಲಿಕ್ಕೂ ಆಗೋದಿಲ್ಲ. ಇದೊಂದು ತಪ್ಪಿಸ್ಬೇಕು, ಆ ಮುದ್ರಾ ಹಾಕೋದೊಂದು ತಪ್ಪಿಸ್ಬೇಕು. ಒಳಗಿನ ಶತ್ರುಗಳು ಅವ ಕ್ರಾಸ್ ಕಟ್ಟಿ ಬ್ಯಾಪ್ಟೈಸ್ ಮಾಡ್ತಾನೆ ಅವ ಫಾದರ್, ಇವ್ರು ಉಡುಪಿಯೋಗಿ ಏನು ಮಾಡ್ತಾರೆ, ಮುದ್ರಾ ಹಾಕಿ ಬ್ಯಾಪ್ಟೈಸ್ ಮಾಡ್ತಾರೆ. ಜೀಸಸ್ ಹೆಸರಿನಲ್ಲಿ ಅವ್ರು ಬ್ಯಾಪ್ಟೈಸ್ ಮಾಡ್ತಾರೆ, ವಿಷ್ಣು ಹೆಸರಿನಲ್ಲಿ ಇವ್ರು ಬ್ಯಾಪ್ಟೈಸ್ ಮಾಡ್ತಾರೆ. ಸೈಕಾಲಜಿ ಇಬ್ಬರದು ಒಂದ, ಈ ಕ್ರಾಸ್ ಕಟ್ಕೊಂಡ್ಬಿಟ್ಟು ನೀ ಈ ಥರ ನಮಸ್ಕಾರ ಮಾಡೋದು ಕಲ್ತುಬಿಟ್ಟು ಇನ್ನು ನಿನಗೆ ಪಾಪಗಳಿಂದ ನರಕಗಳಿಂದ ಮುಕ್ತಿ ಸಿಕ್ಬಿಡ್ತೀನಿ. ಇವ್ರಂತಾರೆ, ಏನಂತಾರೆ, ಮುದ್ರೆ ಹಾಕ್ಕೊಂಡೀಯ, ಇನ್ನು ನಿನಗೆ ವೈಕುಂಠದ ತನಕ ನಿನ್ ಪರ್ಮಿಷನ್, ನಿನಗೆಲ್ಲೆಲ್ಲೂ ಯಾರು ಅಡೆತಡೆ ಮಾಡೋದಿಲ್ಲ, ಎಷ್ಟು ಬೇಕಾ ಅಷ್ಟು ಪಾಪ ಮಾಡು, ವೈಕುಂಠಕ್ಕೆ ಹೋಗಿ ಕೂತ್ಕೊಂಡ್ರು ಮುಗಿದು. ಅವ್ರು ಬರ್ತಾರೆ, ಸಾಕಷ್ಟು ಪಾಪ ಮಾಡ್ತಾರೆ, ಹೋಗಿ ಕಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಈ ಫಾರಿನರ್ಸ್ ಎಲ್ಲ. ಹಾಗೆ ನೀವು ಹೋಗ್ಬೇಕು ವೈಕುಂಠ ಬಾ ಕೂತ್ಕೊಂಡ್ಬಿಡ, ಅದು ಇಲ್ಲಿರ್ಬೇಕು. ಅದೇ ಎಷ್ಟು ಡೀಪ್ ಹೋಗಿರ್ತದೆ, ಜೀವಾತ್ಮನಿಗೆ ಅಂಟ್ಕೊಂಡಿರ್ತದೆ. ಈ ದೇಹಾತ್ಮ ಸತ್ತೋದ್ರು ಜೀವಾತ್ಮಗೆ ಅಂಟ್ಕೊಂಡಿರ್ತದೆ. ಹಂಗೆ ಇವ್ ನಿಲ್ಲಿಸ್ರು ಮುಂಚೆ. ಹಾ, ನಮಗೆ ಕರೀರಿರುತ್ತೆ, ನಾವು ಬರ್ತೇವೆ ಈಗ ಫಿಲಾಸಫಿ ನಾವು ಮಾತಾಡ್ತೀವಿ ಆಗಲಿಕ್ಕೆ. ಹಾಂ, ಮಾಡ ಮಾರಾಯ, ನೀ ಸೇರ್ಕೋಬೇಡ ಅಷ್ಟೇ. ಈಗ ಅವರು ಓಂ ನಮಃ ಶಿವಾಯ ಮಾಡ್ತಾರೆ, ಅವ್ರ ಅವ್ರದ್ದು ಓಂ ನಮಃ ಶಿವಾನೆ. ಮೊದಲು ಟಚ್ ಮಾಡೋನು ತಸ್ಮಿನ್ ದೃಷ್ಟೇ ಪರಾವರಿ ಆಯ್ತಲ್ಲ. ಈಗ ಒಂದು ಹೊಸ ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ತದೆ. ಇದು ಎಷ್ಟು ಸುಂದರವಾಗಿದೆ ಈ ತತ್ವ ಅಂದ್ರೆ, ಅವಚ್ಛಿನ್ನಶ್ಚಿದಾಭಾಸಃ ತೃತೀಯ ಸ್ವಪ್ನ ಕಲ್ಪಿತಃ ವಿಜ್ಞೇಯಸ್ತ್ರಿವಿಧೋ ಜೀವಃ ತತ್ರಾದ್ಯ ಪಾರಮಾರ್ಥಿಕಃ. ಅವಚ್ಛಿನ್ನಶ್ಚಿದಾಭಾಸಃ ತೃತೀಯ ಸ್ವಪ್ನ ಕಲ್ಪಿತಃ ವಿಜ್ಞೇಯಸ್ತ್ರಿವಿಧೋ ಜೀವಃ ತತ್ರಾದ್ಯ ಪಾರಮಾರ್ಥಿಕಃ. ಜೀವಃ ಅವಚ್ಛಿನ್ನಃ, ಜೀವಾತ್ಮನು ತನ್ನದೇ ಆದ ಪರಿಮಿತಿಗಳಿಂದ ಕೂಡಿದ್ದಾಗಿದೆ. ಜೀವಾತ್ಮನಿಗೆ ಮಿತಿ ಇದೆ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ ಅವನಿಗೆ ಬಂಧನಗಳಿವೆ. ಇನ್ನು ಎರಡನೇದ್ದು ಚಿದಾಭಾಸ, ಚೈತನ್ಯದ ಆಭಾಸ. ಅರ್ಥಾತ್ ಆತ್ಮನ ಆಭಾಸ, ಅರ್ಥಾತ್ ಪ್ರತಿಬಿಂಬ. ಅದು ಬರೀ ಒಂದು ಆಭಾಸ ಅಷ್ಟೇ, ಅದು ಸುಮ್ಮನೆ ಒಂದು ಆಭಾಸ. ಕನ್ನಡಿಯಲ್ಲಿಯ ಪ್ರತಿಬಿಂಬ ಆಭಾಸ ಅಷ್ಟೇ, ಅದಕ್ಕೂ ನನಗೆ ಏನು ಸಂಬಂಧ ಇಲ್ಲ, ಅದಕ್ಕೂ ಕನ್ನಡಿಗೂ ಏನು ಸಂಬಂಧ ಇಲ್ಲ. ಅರ್ಥ ಆಗಲಿಲ್ಲ? ಆ ಪ್ರತಿಬಿಂಬಕ್ಕೂ ನನಗೂ ಏನು ಸಂಬಂಧ ಇಲ್ಲ, ಆ ಪ್ರತಿಬಿಂಬಕ್ಕೂ ಮತ್ತು ಕನ್ನಡಿಗೂ ಏನು ಸಂಬಂಧ ಇಲ್ಲ. ಆದರೂ ಇದೆ, ತೋರಿಕೆ ಮಾತ್ರವಾಗಿದೆ. ಅಸ್ದೋ ಇದ್ದಂತೆ ಇದೆ, ಇದು ಚಿದಾಭಾಸನ ಕಥೆ. ಇನ್ನೊಂದಿದೆ ತೃತೀಯ, ಸ್ವಪ್ನ ಕಲ್ಪಿತ. ಸ್ವಪ್ನದ ಒಬ್ಬನಿದ್ದಾನಲ್ಲ ಇಸ್ರಸ್ವಲ, ಸ್ವಪ್ನದಲ್ಲಿ ಒಬ್ಬನಿದ್ದಾನೆ ನೋಡ್ರಿ, ಬಿದ್ದವ, ಎದ್ದವ, ನೋಡ್ದವ, ಹರಾಡ್ದವ, ಕುಡ್ದಾಡ್ದವ, ಮದುವೆ ಮಾಡ್ಕೊಂಡವ, ಮಕ್ಕಳಾದವ, ಅಪ್ಪ ಆದವ, ಅಮ್ಮ ಆದವ, ಸ್ವಪ್ನದ. ಇವನ್ ಯಾರು? ತೃತೀಯ ಸ್ವಪ್ನ ಕಲ್ಪಿತ. ಅವನು ಸ್ವಪ್ನ ಕಲ್ಪಿತ. ಕಲ್ಪಿತವಾದ ಶರೀರವನ್ನು ತಗೊಂಡಿರ್ತಾನೆ. ಯಾವುದೇ ಕಲ್ಪನೆಗೆ ಪೂರ್ವಗ್ರಹ ವಾಸನಾ, ಆ ವಾಸನಾದ ಪುಷ್ಟಿ ಇರಬೇಕು. ಯಾವುದ ಕಲ್ಪನೆ ಮಾಡಲಿ, ಫುಟ್ಬಾಲ್ ಒಳಗೆ ಗೋಲ್ ಕೀಪರ್ ಅಂತ ಇರ್ತಾನೆ, ಅವನ ಗೋಲ್ ಹತ್ರನೇ ಇರ್ತಾನೆ, ಇವಾಗೊಬ್ಬ ಅಲ್ಲೊಬ್ಬ, ಇಬ್ಬರು ಗೋಲ್ ಹತ್ರನೇ ಇರ್ತಾರೆ. ಈ ಗೋಲ್ ಆ ಪಾರ್ಟಿ ಅವ್ರದ್ದು, ಆ ಗೋಲ್ ಈ ಪಾರ್ಟಿ. ಆ ಗೋಲ್ ಕೀಪರ್ ಕೆಲಸ ಏನು ಅಂತಂದ್ರೆ, ಆ ಫುಟ್ಬಾಲ್ ಅನ್ನ ಒಳಗೆ ಹೋಗಿರಂತೆ ನೋಡ್ಕೊಬೋದು, ನೆಟ್ ಒಳಗೆ ಹೋಗ್ಬೋದು, ಅದನ್ನ ನೋಡ್ಕೊಬೋದು, ಅದು ಅವನ ಕೆಲಸ. ಇವ ವಾಸ್ತವಿಕವಾಗಿ ಕುಂಟ. ಇವನು ವಾಸ್ತವಿಕವಾಗಿ ಕುಂಟ. ಇವನು 10 ಗೋಲ್ ಮಾಡ್ತಾನೆ, ಯಾವ ಕಾಲಿನಿಂದ ಅವನು ಗೋಲ್ ಮಾಡಿದ, ಯಾವ ಕಾಲುಗಳಿಂದ ಅವನು ಏನ್ರದು, ಇಲಿ ಏನು ಯಾವ ಕಾಲುಗಳಿಂದ ಅವನು ಫುಟ್ಬಾಲ್ ಆಟ ಆಡಿದ? ಕಲ್ಪಿತ ಕಾಲು. ಎಲ್ಲಿ ಫುಟ್ಬಾಲ್ ಆಡಿದ? ಕಲ್ಪಿತ ಲೋಕದ. ಆ ಕಲ್ಪಿತ ಲೋಕದ ಹೆಸರೇನು? ಕನಸು. ಅದು ಕನಸಿನ ಉಪಾಧಿ. ಕಾಲು ಇದ್ದದ್ದು, ಕಾಲು ಇಲ್ಲದ್ದು ವ್ಯಾವಹಾರಿಕ ಉಪಾಧಿ, ಕಾಲು ಇದ್ದದ್ದು ಕನಸಿನ ಉಪಾಧಿ. ಹಾಗಾದ್ರೆ ಮೂರನೇ ಶರೀರ ಒಂದಿದೆ ಅಂತ ಆಯ್ತಲ್ಲ, ಯಾವುದದು? ಕನಸಿನಲ್ಲಿ ವ್ಯವಹಾರ ಮಾಡ್ತಾ ಇರುವಂತ ಶರೀರ, ತ್ರಿವಿಧ. ಈ ಮೂರರಲ್ಲಿ ತತ್ರ ಆದ್ಯ ಪಾರಮಾರ್ಥಿಕ, ಆದ್ಯ ಪಾರಮಾರ್ಥಿಕ. ಆದ್ಯ ಅಂದ್ರೆ ಯಾವುದು? ಆದ್ಯ ಅಂದ್ರೆ ಯಾವುದು? ಪರಿಮಿತಿಗಳಿಂದ ಕೂಡಿದ ಜೀವಾತ್ಮ ಇದ್ದಾನೋ ನಿಜ ಸ್ವರೂಪದಲ್ಲಿ ಅವನು ಪಾರಮಾರ್ಥಿಕ. ನಿಜ ಸ್ವರೂಪದಲ್ಲಿ ಯಾರವನು? ಪಾರಮಾರ್ಥಿಕ. ಹೀಗಾಗಿ ಅವನ ವಿಚಾರಕ್ಕೆ ಆಮೇಲೆ ಬರೋಣಂತೆ. ಅವನ ಈಗ ಅಟ್ಯಾಕ್ ಮಾಡೋದು ಬೇಡ ಅವನನ್ನು. ಅವನು ನಿಜ ಸ್ವರೂಪದಲ್ಲಿ ಪಾರಮಾರ್ಥಿಕವಾಗಿಯೇ ಇದ್ದರಿಂದಾಗಿ ಅವನ ಹ್ಯಾಂಡಲ್ ಮಾಡೋದು ಭಾರಿ ಸುಲಭ. ಉದಾಹರಣೆಗೆ ಅವನು ಪಾರಮಾರ್ಥಿಕವಾಗಿದ್ದಾರೆ, ಪಾರಮಾರ್ಥಿಕವೇ ಆಗಿದ್ದರೆ ನೀವು ಅವನು ಜೀವಾತ್ಮ ಅಂತ ಯಾಕೆ ಡಿಫೈನ್ ಮಾಡಿದ್ರಿ? ಅವನು ಜೀವಾತ್ಮ ಅಂತ ಯಾಕೆ ಮಾಡಿದ್ರು ಅಂತಂದರೆ ಅವನು ತೋರ್ತಾ ಇದ್ದಾನೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ತಾನು ಎನ್ನುವ ಅಭಿಮಾನದಿಂದ ಅವನು ತೋರ್ತಾ ಇದ್ದಾನಷ್ಟು. ದೇರ್ ಇಸ್ ನೋ ಇಂಟ್ರೆಸ್ಟಿಕ್ ಚೇಂಜ್. ಹಗ್ಗದಲ್ಲಿ ಯಾವುದೇ ಬದಲಾವಣೆ ಆಗೇ ಇಲ್ಲ, ತಲೆ ಯಾಕೆ ಕೆಡಿಸ್ಕೋಬೇಕು ಅದನ್ನು? ಈಗ ಯಾವಾಗ ಅಜ್ಞಾನ ಹೋಗ್ತದೆ ಆವಾಗ ತಾನೇ ಸ್ಪಷ್ಟ ಆಗಿಬಿಡ್ತದೆ, ನಾವು ಮಾಡಬೇಕಾದ್ದೇನಿಲ್ಲ. ಬಂಗಾರದಲ್ಲಿ ತಾಮ್ರವು ಅಥವಾ ಹಿತ್ತಾಳೆಯು ಅದು ಬೇರೆ ಧಾತು ಕುಡ್ಕೊಂಡಾಗ ನಾವು ಕಷ್ಟಪಟ್ಟು ಬೇರೆ ಮಾಡಬೇಕಾಗ್ತದೆ. ಸುತ್ತು ಕುದಿಸಿ ಏನೇನೇನು ಮಾಡಿ ತೇಜಪ್ಪ ಹಾಕಿ ಅದೆಲ್ಲ ಕಲುಷಿತವಾದ ಧಾತುಗಳನ್ನು ನಾವು ಕಷ್ಟಪಟ್ಟು ಬೇರೆ ಮಾಡಬೇಕಾಗ್ತದೆ. ಇಲ್ಲಿ ಏನು ಕಷ್ಟಪಡಬೇಕಾಗಿಲ್ಲ, ಅಜ್ಞಾನ ಅಂದು ಹೋಗಬೇಕಷ್ಟೇ. ಅದನ್ನು ನೋಡೋಣ, ತಗೋ ವಿಚಾರ ಮಾಡೋಣ. ಮೊದಲನೇ ಆದ್ಯ ಯಾವುದು? ಆದ್ಯ ಪಾರಮಾರ್ಥಿಕ. ಅದು ನಿಜಾಂಶದಲ್ಲಿ ಪರಮಾತ್ಮ ತತ್ವವೇ ಆಗಿದ್ದರಿಂದಾಗಿ ನಾವು ಜಾಸ್ತಿ ತಲೆಕರಿಸೋ ಬೇಡ. ವಿಲ್ ಕಮ್ ಬ್ಯಾಕ್ ಟು ಆಫ್ಟರ್ ವರ್ಸ್ ವಿಲ್ ಲುಕ್ ಇನ್ ಟು ದಟ್. 33ನೇ ಶ್ಲೋಕ ಬರೋಣಂತೆ. ಅವಚ್ಛೇದ ಕಲ್ಪಿತ ಸ್ಯಾತ್ ಅವಚ್ಛೇದ್ಯಂ ತು ವಾಸ್ತವಂ ತಸ್ಮಿನ್ ಜೀವತ್ವಮಾರೋಪಾತ್ ಬ್ರಹ್ಮತ್ವಂ ತು ಸ್ವಭಾವತಃ ಅವಚ್ಛೇದ ಕಲ್ಪಿತ ಸ್ಯಾತ್ ಅವಚ್ಛೇದ್ಯಂ ತು ವಾಸ್ತವಂ ತಸ್ಮಿನ್ ಜೀವತ್ವಮಾರೋಪಾತ್ ಬ್ರಹ್ಮತ್ವಂ ಸ್ವಭಾವತಃ. ಅವಚ್ಛೇದ ಏನು? ಅವಚ್ಛೇದ ಪರಿಮಿತಿ ಅಂತ ನಾ ಹೇಳಿದ್ದೀರಲ್ಲೋ, ಅವಚ್ಛಿನ್ನ ಚಿದಾತ್ಮ. ಆ ಪರಿಮಿತಿ ಅಂತ ಏನು? ಪರಿಮಿತಿ ಆಗ್ಯದೋ ಆದಂತೆ ಆಗಿದೆಯೋ. ನಾನು ಆಲ್ರೆಡಿ ಹತ್ರ ಇದ್ದೇನೆ, ಇದು ನನ್ನ ಪರಿಮಿತಿ. ನಾನು ಆಲ್ರೆಡಿ ಹತ್ರ ಇದ್ದೇನೆ, ಇದು ನನ್ನ ಪರಿಮಿತಿ. ಈ ಪರಿಮಿತಿ ನನ್ನ ಸಹಜತೆಯೋ ಏನು? ದೇಹದ ಎತ್ತರವೋ? ಆದರೂ ನಾನು ನನ್ನನ್ನೇ ಪರಿಮಿತಿ ಹೊಂದಿದವನು ಅಂತ ನಿರ್ಣಯಿಸ್ಕೊಂಡೆಲ್ಲ ಹೇಳಿ ಯಾಕೆ ಹಾಗೆ ಮಾಡಿದೆ? ಅವಿವೇಕದಿಂದಾಗಿ, ವಿಚಾರಣೆಯ ಕೊರತೆಯಿಂದಾಗಿ. ಅನ್ಕೊಳಕ್ಕೆ ಏನು ಓದಿತ್ತು? ನನಗೆ ಬಾಲ ಇದೆ ಅನ್ಕೋ. ಯಾಕಪ್ಪ ನಿನ್ ಬಾಲ ಇದೆ? ಹನುಮಾನ್ ಭಕ್ತ ಅನ್ಕೋ. ಬರೀ ಬಾಲ ಇಟ್ಕೊಂಡು ನಡೆಯುವುದಿಲ್ಲ, ಹಾರಾಡ್ಬೇಕು. ಹೇಳಿಲ್ಲ ನಾನು ಬೀಳ್ತೇನೆ, ಬಾಲ ಇದ್ದ ಹನುಮ ಬೀಳಿಲ್ಲ, ಈ ಬಾಲ ಇತ್ತು ನೀನು ಬೀಳಬಾರ್ದಲ್ವ? ಇಲ್ಲ, ಬಾಲ ಮಾತ್ರ ಅದ ಹಾರಾಟನ ಇನ್ನು ಕಲ್ತಿಲ್ಲ. ಇವಷ್ಟು ಉತ್ತರಗಳು ಹೇಗೆ ಆಭಾಸ ಆಗ್ತವೋ ಹಾಗೆ ನಾ 6 ಅಡಿ ಎತ್ತರ ಇದ್ದೇನೆ ಅಂತ ಹೇಳಿದಾಗ, ನಾ 5 ಅಡಿ ಎತ್ತರ ಇದ್ದೇನೆ ಅಂತ ಹೇಳಿದಾಗ, ನಾ ಕಪ್ಪಿದ್ದೇನೆ ಅಂತ ಹೇಳಿದಾಗ, ನಾ ಬೆಳಗಿದ್ದೇನೆ ಅಂತ ಹೇಳಿದಾಗ, ಇವು ನನ್ನ ಹೇಳಿಕೆಗಳು, ಇವು ಆಭಾಸ ಮಾತ್ರವಾದ ಹೇಳಿಕೆಗಳು, ಇವುಗಳಲ್ಲಿ ಯಾವ ಸಹಜತೆ ಇಲ್ಲ. ಹೇಳ್ಕೊಳ್ಳಿ ಬಿಡು. ಫಿಲಾಸಫಿಯೊಳಗೆ ಹೆಂಗ್ ಕಲಿಸ್ತಾರ ಅಂತಂದ್ರೆ, ನಾನು ಶರೀರ ಅನ್ನುವ ಭಾವದಿಂದ ಏನಾದರೂ ಯಾರಾದರೂ ಮಾತಾಡಿದ್ದಾದ್ರೂ ವ್ಯವಹಾರ ಮಾಡಿದ್ದಾದ್ರೆ ಫಿಲಾಸಫಿಯವರು ಏನ್ ಮಾಡ್ತಾರೆ, ಏ ಹಂಗೆಲ್ಲ ಅಹಂಕಾರ ಪಡಬಾರ್ದು ಅಂತ ಫಿಲಾಸಫಿ ಹೇಳೋವ ತನ್ನ ಅಹಂಕಾರ ವ್ಯಕ್ತಪಡಿಸ್ತಾನೆ. ಹಂಗಿಲ್ಲ ಫಿಲಾಸಫಿ, ಇರ್ಕೊಂಡು ಬಿಡುತ್ತದೆ. ನಾ 6 ಅಡಿ ಅಂತರ ಎತ್ತು ಅಂತ ಹೇಳಿದಾಗ ಹೇಳ್ಕೊಳ್ ಬಿಡು, ತಪ್ಪಿಲ್ಲದ ಅದ್ರೊಳಗೆ ಹೇಳ್ಬಿಡು. ಒಂದು ದಿನ ಒಂದು ಪ್ರಬುದ್ಧತೆ ಹಿಂಗೆ ಬರ್ತದೆ. 6 ಅಡಿ ಎತ್ತರ ಇದು ನನ್ನ ಸಹಜತೆ ಅಲ್ಲ, ಇದು ಶರೀರದ ಸಹಜತೆ. ಅಲ್ಲಿ ತನಕ ಹೆಂಗೆ ಹೇಳ್ತಾನೆ, ಹೇಳ್ಕೊಳ್ ಬಿಡು. ಹಾ ಹೌದು ಸ್ವಾಮಿ, ನೀವು ಹೇಳಿ ಕರೆಕ್ಟು. ಆ ಪ್ರಬುದ್ಧತೆ ಬಂದಮೇಲೆ ನಾ 6 ಅಡಿ ಎತ್ತರ ಇಲ್ಲ, ನನ್ನ ದೇಹ 6 ಅಡಿ ಎತ್ತರ ಅಂತ ಹೇಳ್ತಾನ. ಇನ್ನೂ ದೊಡ್ಡ ತಪ್ಪಾಯ್ತು, ಅದು ಇನ್ನೂ ದೊಡ್ಡ ಅಪರಾಧ ಆಯಿತು. ಮತ್ತೆ ಪ್ರಬುದ್ಧತೆ ಅಂದ್ರೆ ಹೆಂಗಿರ್ತದೆ, ನಾನು 6 ಅಡಿ ಎತ್ತರ ಇದ್ದೇನೆ ಅಂತ ವ್ಯವಹಾರದಲ್ಲಿ ಮಾತಾಡ್ತಾನೆ, ಅವನ ಬುದ್ಧಿಯಲ್ಲಿ ಸ್ಪಷ್ಟ ಇದೆ, ಇದು ನನ್ನ ಎತ್ತರ ಅಲ್ಲ, ಇದು ದೇಹದ ಎತ್ತರ. ಹಾಗೆ ಇದು ನನ್ನ ಪರಿಮಿತಿ ಅಲ್ಲ, ಇದು ದೇಹದ ಪರಿಮಿತಿ, ಇದು ಮನಸ್ಸಿನ ಪರಿಮಿತಿ, ಇದು ಬುದ್ಧಿಯ ಪರಿಮಿತಿ, ಇದು ಪ್ರಾಣದ ಪರಿಮಿತಿ. ಹೀಗಾಗಿ ಈ ಜೀವಾತ್ಮನ ಅವಚ್ಛೇದ ಅಂತ ಏನಿದೆಯೋ, ಶರೀರದ ಪರಿಮಿತಿ ಅಂತ ಏನಿದೆಯೋ, ಇದು ಕಲ್ಪಿತ ಹಾತು. ಆದರೆ ಅವಚ್ಛೇದ್ಯಂ, ಈ ಕಲ್ಪಿತ ಆದದ್ದು ಯಾರಿಗೆ ಜೋಡಿಸಲ್ಪಟ್ಟಿದೆ ಅದಕ್ಕೆ ಅವಚ್ಛೇದ್ಯ ಅಂತ ಕರೀತಾರೆ. ಆತ್ಮ ದೇಹ ಅವಚ್ಛೇದ, ದೇಹ ಅವಚ್ಛೇದ, ಪರಿಮಿತಿಗೆ ಒಳಪಟ್ಟದ್ದು. ಪರಿಮಿತಿಗೆ ಒಳಪಟ್ಟ ಈ ದೇಹ ಯಾರಿಗೆ ಸೇರಿದ್ದು, ಈ ದೇಹ ಯಾರಿಗೆ ಸೇರಿದ್ದು? ಈ ದೇಹ ಅವಚ್ಛೇದ್ಯ, ಯಾರಿಗೆ ಪರಿಮಿತಿ ಸೇರಿದೆಯೋ ಅದಕ್ಕೇನು ಕರೀತಾರೆ, ಅವಚ್ಛೇದ್ಯ. ಆ ಅವಚ್ಛೇದ್ಯ ಅಂದ್ರೆ ಜೀವಾತ್ಮ, ಇವನೇನಿದ್ದಾನೋ ಅವನು ಪರಿಮಿತಿಗೆ ಒಳಪಟ್ಟಾನೋ ಅಥವಾ ಪರಿಮಿತಿಗೆ ಆಶ್ರಯ ಮಾಡಿಕೊಟ್ಟಾನೋ? ದೇಹಕ್ಕೆ ಪರಿಮಿತಿ ಇದೆ, ದೇಹಕ್ಕೆ ಲಭ್ಯವಿರುವ ಈ ಪರಿಮಿತಿ ಒಳಗಿರುವ ಆತ್ಮನಿಗೂ ಲಭ್ಯ ಇದೆಯೋ ಏನು, ಆತ್ಮನು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ, ಅವಕಾಶ ಮಾಡಿಕೊಟ್ಟನ್ರಿ. ಆತ್ಮನಿಗೆ ಪರಿಮಿತಿ ಇಲ್ಲ. ವಾಸ್ತವಂ ಅವಚ್ಛೇದ್ಯಂತು ವಾಸ್ತವಂ. ಮತ್ತದು ಹೇಗಿದೆ ಅವಚ್ಛೇದ್ಯಂ, ತನ್ನ ಪಾಡಿಗೆ ತಾನು ತನ್ನಷ್ಟಕ್ಕೇ ಇದೆ. ವಾಸ್ತವಂ ಏನಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಈ ಎಲ್ಲ ಬದಲಾವಣೆಗೆ ಅವಕಾಶ ಮಾಡಿಕೊಟ್ಟಿದೆ. ಬಾಲ್ಯಾವಸ್ಥದ ಶರೀರ, ಯೌವನದ ಶರೀರ, ಮಧ್ಯ ವಯಸ್ಸಿನ ಶರೀರ, ಮುದಿ ವಯಸ್ಸಿನ ಶರೀರ, ಎಂಥದ್ದು ಶಿಶು ಆಗಿರುವಂಥ ಆ ಶರೀರ, ಜನ್ಮಿಸಿದ ಶರೀರ, ಇವಷ್ಟೂ ಶರೀರಗಳಿಗೆ ಅವಕಾಶ ಮಾಡಿಕೊಟ್ಟದು ಏನು, ಆ ಶರೀರವೇ ತಾನಾಗಿದೆಯೋ? ಶರೀರವೇ ತಾನಾಗಿದ್ರೆ ಏನಾಗ್ತಿತ್ತು ಹೇಳ್ರಿ? ಶಿಶು ಅವಸ್ಥಾ ಈ ಶರೀರ ನಾನು ಅಂತ ಆತ್ಮ ಈ ಶರೀರವೇ ತಾನು ಅಂತ ಆಗ್ಬಿಟ್ಟಿತ್ತು ಅಂತ ತಿಳ್ಕೊಳ್ಳಿ. ಅವಾಗ ಏನು ಏನು ಆಭಾಸ ಆಗ್ತಿತ್ತು ಹೇಳಿ? ಶಿಶು ಹಾಗೆ ಮುಳುಗ್ಬಿಡ್ತಾನೆ, ಅವನಿಗೆ ಬೇರೆ ನೋಟಿಸ್ ಮಾಡಲಿಕ್ಕೆ ಆಗುದಿಲ್ಲ ಬದಲಾವಣೆ. ಶೈಶವಾವಸ್ಥಾ ಅದು ಆತ್ಮನ ಸಹಜತ ಅಲ್ಲ, ಬಾಲ್ಯಾವಸ್ಥಾ ಅದು ಕೂಡ ಅವನ ಸಹಜತೆ ಅಲ್ಲ, ಯೌವನಾವಸ್ಥಾ ಅದು ಕೂಡ ಅವನ ಸಹಜತೆ ಅಲ್ಲ, ಮಧ್ಯ ವಯಸ್ಸು ಅದು ಕೂಡ ಅವನ ಸಹಜತೆ ಅಲ್ಲ, ವೃದ್ಧಾಪ್ಯ ಅದು ಕೂಡ ಅವನ ಸಹಜತೆ ಅಲ್ಲ. ಈ ಶರೀರದ ಯಾವ ಕ್ಯಾರೆಕ್ಟರ್ಗಳು ಕೂಡ ಆತ್ಮನ ಸಹಜತೆಗಳು ಅಲ್ಲ. ವಾಸ್ತವಂ ಸ್ಯಾತ್, ಮತ್ತೆ ಯಾಕೆ ನಮಗಿದು ಗೊತ್ತಾಗಬಾರದು? ಆರೋಪವಾಗಿದೆ. ಯಾಕೆ ಆರೋಪವಾಗಿದೆ? ಅಜ್ಞಾನದಿಂದಾಗಿ ಆರೋಪವಾಗಿದೆ. ಆರೋಪಾತ್ ಜೀವತ್ವಂ, ಆರೋಪದಿಂದಾಗಿ ನಮ್ಮಲ್ಲಿ ಜೀವತ್ವ ಅನ್ನುವಂಥದ್ದು ಪ್ರವೇಶವಾಗಿದೆ. ಆರೋಪದಿಂದಾಗಿ ಹೇಗೆ ಹಾವಿನ ಆರೋಪದಿಂದಾಗಿ ಆ ಹಾವು ಎನ್ನುವಂಥದ್ದು ನಿಜವಾಗಿದೆಯೋ, ಆ ನಿಜ ಅದು ಆರೋಪಿತ ನಿಜ. ಅಧಿಷ್ಠಾನದಲ್ಲಿ ಆರೋಪಿತವಾಗಿದೆ, ಅಧಿಷ್ಠಾನ ಹಗ್ಗ, ಆರೋಪಿತವಾದದ್ದು ಹಾವು. ಆದ್ದರಿಂದ ಅದಕ್ಕೇನಂತ ಕರೀತಾರೆ? ಅಧ್ಯಾರೋಪಿತ ಅಂತ ಕರೀತಾರೆ. ಅಧಿಷ್ಠಾನದಲ್ಲಿ ಆರೋಪಿಸಲ್ಪಟ್ಟಾಗ ಅದು ಅಧ್ಯಾರೋಪಿತವಾಗ್ತದೆ. ಜೀವತ್ವಂತೂ ಏನ್ ಜೀವತ್ವ ಅದು? ಆರೋಪಾತ ಸ್ವಭಾವತ ಏನಾಗದ? ಬ್ರಹ್ಮತ್ವಂ. ಬ್ರಹ್ಮತ್ವಂತೂ ಸ್ವಭಾವತ, ಎಲ್ಲ ಶಬ್ದಗಳು ಬಂದು ನೋಡಿ, ಬ್ರಹ್ಮತ್ವಂತೂ ಸ್ವಭಾವತ, ಜೀವತ್ವ ಆರೋಪಿತ. ಈ ಪ್ರಕಾರ ಅವಚ್ಛೇದ ಪರಿಮಿತಿಗೆ ಒಳಪಡುವಿಕೆ ಅನ್ನುವಂಥದ್ದು ಇದು ಕಲ್ಪಿತ ಸ್ಯಾತ್, ಇದು ಬರೀ ಭ್ರಮ ಮಾತ್ರ. ಯಾರಲ್ಲಿ ಇದು ಕಲ್ಪಿಸಲ್ಪಟ್ಟಿದೆಯೋ ಅವಚ್ಛೇದ್ಯಂತೂ ವಾಸ್ತವಂ, ಅದು ಶುದ್ಧವಾಗಿದೆ. ಅಲ್ಲಿ ಈ ಏನು ಈ ಶರೀರದಲ್ಲಿ ಅಥವಾ ಈ ಆತ್ಮನಲ್ಲಿ ಜೀವತ್ವಂ ಆರೋಪಾತ ಬ್ರಹ್ಮಂತೂ ಸ್ವಭಾವತಃ, ಆ ಜೀವತ್ವ ಅನ್ನುವಂಥದ್ದು ಆರೋಪಿತವಾಗಿದೆ, ಬ್ರಹ್ಮತ್ವ ಅನ್ನುವಂಥದ್ದು ಸ್ವಾಭಾವಿಕವಾಗಿದೆ. ಅವಚ್ಛಿನ್ನಸ್ಯ ಜೀವಸ್ಯ ಪೂರ್ಣೇನ ಬ್ರಹ್ಮಣೈಕತಾ ತತ್ವಮಸ್ಯಾದಿವಾಕ್ಯಾನಿ ಜುಗುರ್ನೇತರ ಜೀವಯೋ ಅವಚ್ಛಿನ್ನಸ್ಯ ಜೀವಸ್ಯ ಪೂರ್ಣೇನ ಬ್ರಹ್ಮಣೈಕತಾ ತತ್ವಮಸ್ಯಾದಿವಾಕ್ಯಾನಿ ಜಗುರ್ನೇತರ ಜೀವಯೋ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ. ಓಂ ತತ್ ಸತ್ ಶಂಭೋ ಶಕಲಾ.